ಅಭಯಂ ವರದಂಚೈವ ಭುಜಯೋಂ ಸವ್ಯವಾಮಯೋಃ ಚಕ್ರಂ ಶೂಲಂಚ ಬಾಣಂಚ ಶಂಖಂ ಚಾಪಕಪಾಲಕಂ ದಧತೀಂ ಧೈರ್ಯಲಕ್ಷ್ಮೀಂ ಚ ನವತಾಲಾತ್ಮಿಕಾಂ ಭಜೆ. ಅವರು ಹಾಡಿದ ವಿಜಯ ನಾರಸಿಂಹ ವಿರಚಿತ ಲಕ್ಷ್ಮಿಯ ಒಂದು ಹಾಡನ್ನ ಕೇಳಿದ್ರಿಯಲ್ಲ ಕೇಳುಗ್ರೆ. ಈಗ ಮನೆಯಲ್ಲೇ ಕಾಂಪೋಸ್ಟ್ ಅನ್ನ ಹೆಂಗ ತಯಾರಿಸಬೇಕು ಅನ್ನೋ ವಿಷಯದ ಬಗ್ಗೆ, ವೃತ್ತಿಯಲ್ಲಿ ಎಂಜಿನಿಯರ್ ಆಗಿದ್ದು ಪ್ರವೃತ್ತಿಯಲ್ಲಿ ಹಲವಾರು ಹವ್ಯಾಸಗಳನ್ನ ಮೈಗೂಡಿಸಿಕೊಂಡಂತ ಹುಬ್ಬಳ್ಳಿಯ ಸುಶಾಮಾ ಹಿರೇಮಠ್ ಅವರೊಂದಿಗೆ ಮಾತುಕತೆಯನ್ನ ಕೇಳೋಣ. ಮಾತುಕತೆಯನ್ನ ನಡೆಸಿಕೊಡುವವರು ಮಂಜುಳಾ ಪುರಾಣಿಕ್. ನಮಸ್ಕಾರ ಸುಶಾಮಾ ಹಿರೇಮಠ್ ಅವರು. ನಮಸ್ಕಾರ. ನಿಮ್ಮ ಬಾಲ್ಯ, ಓದು, ಇದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀರಿ? ನಾನು ವೃತ್ತಿಯಿಂದ ಸ್ಟ್ರಕ್ಚರಲ್ ಇಂಜಿನಿಯರ್. ಸ್ಟ್ರಕ್ಚರಲ್ ಇಂಜಿನಿಯರ್ ಅಂದ್ರೆ ನಾವು ಬಿ ಸಿವಿಲ್ ಆದ್ಮೇಲೆ ನಾವು ಸ್ಪೆಷಲೈಸೇಷನ್ ಮಾಡ್ತೀವಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ನನ್ನ ತಂದೆ ಸದ್ಯೋಜಾತಯ್ಯ ಕೆ ಎಂ ಅಂತ, ತಾಯಿ ಶೈಲಜಾ ಕೆ ಎಂ. ನಮ್ಮ ತಂದೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಡೆಪ್ಯೂಟಿ ಸೆಕ್ರೆಟರಿ ಆಗಿದ್ರು. ಮೊದಲಿಂದ ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ, ಎಜುಕೇಶನ್ ಆಗಿದ್ದು ಬೆಂಗಳೂರಿನಲ್ಲೇ. ಮದುವೆ ಆದ್ಮೇಲೆ ನಾನು ಇಲ್ಲಿ ಹುಬ್ಳಿಗೆ ಬಂದೆ. ನನ್ನ ಹಸ್ಬೆಂಡು ಆರ್ಕಿಟೆಕ್ಟು, ಮಹೇಶ್ ಹಿರೇಮಠ್ ಅಂತ. ಸೊ ನಾವಿಬ್ರು ಕೂಡಿ ಸಂಕಲ್ಪ ಅಸೋಸಿಯೇಟ್ಸ್ ಅಂತ ಹೇಳಿ ನಮ್ಮ ಆರ್ಕಿಟೆಕ್ಚರ್ ಒಂದು ಪ್ರೊಫೆಷನ್ ಸ್ಟ್ರಕ್ಚರಲ್ ಕನ್ಸಲ್ಟೆನ್ಸಿನ ರನ್ ಮಾಡ್ತೀವಿ. ಈಗ ಒಂದು 28 ವರ್ಷದಿಂದ ಅದು ನಡೀತಾ ಇದೆ. ತಮ್ಮ ಈ ಒಂದು ಕನ್ಸಲ್ಟೆನ್ಸಿಯಿಂದ ಸಾಕಷ್ಟು ಕಟ್ಟಡಗಳನ್ನ ತಾವು ನಿರ್ಮಾಣ ಮಾಡಿರಬಹುದು. ನಾವು ಈಗ ಸುಮಾರು 28 ವರ್ಷದಿಂದ ವರ್ಕ್ ಮಾಡ್ತಾ ಇದೀವಿ. ಸೊ ಆರ್ಕಿಟೆಕ್ಚರಲ್, ಸ್ಟ್ರಕ್ಚರಲ್ ಮತ್ತೆ ಇಂಟೀರಿಯರ್ಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡ್ತೀವಿ ನಾವು. ಪ್ಲಾನಿಂಗ್ ಇಂದ ಹಿಡ್ಕೊಂಡು ಕಾನ್ಸೆಪ್ಟ್ ಪ್ಲಾನಿಂಗ್ ಇಂದ ಹಿಡಿದು ಮನೆ ಮುಗಿಯೋವರೆಗೂ ಎಲ್ಲ ನಾವು ಸರ್ವಿಸಸ್ ಕೊಡ್ತೀವಿ ನಾವು. ಆಮೇಲೆ ನಾವು ಇಬ್ರು ತುಂಬಾ ಪ್ಯಾಷನೇಟ್ ಇದೀವಿ ನಮ್ ಬಿಕಾಸ್ ಬೋತ್ ಆಫ್ ಅಸ್ ಹ್ಯಾವ್ ಚೋಸನ್ ದಿಸ್ ಪ್ರೊಫೆಷನ್ ಬೈ ಚಾಯ್ಸ್. ಸೊ ಇಟ್ಸ್ ನಾಟ್ ಲೈಕ್ ನಾವು ಏನು ಸಿಗ್ಲಿಲ್ಲ ಫೈನಲಿ ಇದಕ್ ಬಂದ್ವಿ ಹಂಗಲ್ಲ. ನಾವು ನಮ್ ಚಾಯ್ಸ್ ಇಂದ ನಾವಿಬ್ರು ಈ ಒಂದು ಪ್ರೊಫೆಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಲೋಕಲ್ ಹುಬ್ಳಿ ಧಾರವಾಡಲ್ಲಿ ಹೇಳ್ಬೇಕಂದ್ರೆ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ವರ್ಕ್ ಮಾಡಿದೀವಿ, ಕರ್ನಾಟಕ ಯೂನಿವರ್ಸಿಟಿನಲ್ಲಿ ವರ್ಕ್ ಮಾಡಿದೀವಿ, ಕಿಮ್ಸ್ ನಲ್ಲಿ ಮಾಡಿದೀವಿ, ಡಿಮ್ಯಾನ್ಸ್ ನಲ್ಲಿ ಮಾಡಿದೀವಿ, ಆಮೇಲೆ PWD ನಲ್ಲಿ ಮಾಡಿದೀವಿ, ಹೌಸಿಂಗ್ ಬೋರ್ಡಲ್ಲಿ ಮಾಡಿದ್ದೀವಿ, ಸುಮಾರು ಹೀಗೆ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಆಯಿತು. ಆಮೇಲೆ ಪ್ರೈವೇಟ್ ಪ್ರಾಜೆಕ್ಟ್ಸ್, ಅಪಾರ್ಟ್ಮೆಂಟ್ಸ್ ಮಾಡ್ತೀವಿ, ರೆಸಿಡೆನ್ಸಸ್ ಮಾಡ್ತೀವಿ, ಹೋಟೆಲ್ಸ್ ಮಾಡ್ತೀವಿ, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಮಾಡ್ತೀವಿ. ಸೊ ಎಲ್ಲ ತರದ್ದು, ಯಾವ್ದು ವಿಚ್ ಎವರ್ ಕಮ್ಸ್ ಅಂಡರ್ ದ ರೂಫ್, ಎಲ್ಲ ತರದ್ದು ನಾವು ವರ್ಕ್ಸ್ ಮಾಡ್ತೀವಿ. ಈಗ ಇದರ ಜೊತೆಗೆ ಸುಷಮಾ ಅವರೇ, ತಾವು ಹಲವಾರು ರೀತಿಯ ಪ್ರವೃತ್ತಿಗಳನ್ನ ಮೈಗೂಡಿಸಿಕೊಂಡಿದ್ದೀರಿ. ಒಂದು ಪರಿಸರ ಸಂರಕ್ಷಣೆಯಲ್ಲಿ ಒಬ್ಬ ಮಹಿಳೆಯ ಪಾತ್ರದಿಂದ ಹಿಡಿದು ಅಡಿಗೆ ಮನೆಯಲ್ಲಿ ಹೊರಬರುವಂತ ಈ ಪ್ರತಿನಿತ್ಯದ ಕಾಯಿಪಲ್ಯ ಒಂದು ಇದೇನಿರ್ತದ, ಇದನ್ನು ಕೂಡ ಸದ್ವಿನಿಯೋಗ ಹೆಂಗ್ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೆಲ್ಲ ಮಾಡ್ಬೇಕಂತ ನಿಮ್ಗೆ ಹೆಂಗ್ ಅನಿಸ್ತು? ಸುಮಾರು ದೇಶ ವಿದೇಶಗಳನ್ನ ಓಡಾಡಿದ್ದೀನಿ. ನಾವು ಎಲ್ಲ ಕಡೆ ಫಸ್ಟ್ ಟೈಮ್ ನೀವು ಹೋದಾಗ ನಿಮ್ಗೆ ಏನನ್ಸುತ್ತೆ, ವಾಹ್ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ನೀಟಾಗಿದೆ ಅಲ್ಲ, ಒಂದು ಧೂಳು ಇಲ್ಲ, ಒಂದು ಕಸ ಇಲ್ಲ ಅಂತ. ಆಮೇಲೆ ನೀವು ಎರಡನೇ ಸರಿ ಹೋದಾಗ ನಿಮಗೆ ಅನ್ಸುತ್ತೆ, ಯಾಕೆ ನಾವು ಯಾಕೆ ಹೀಗಿಲ್ಲ ಅಂತ. ಸೊ ನನಗೂ ಹಾಗೆ ಅನ್ನಿಸ್ತು. ಸೊ ಒಂದು ಅದು ಕ್ಲೈಮೇಟ್ ಫ್ಯಾಕ್ಟ್, ನಮ್ಮಲ್ಲಿ ಟ್ರಾಪಿಕಲ್ ಕ್ಲೈಮೇಟು, ನಮ್ಮಲ್ಲಿ ಧೂಳು ಇದು ಜಾಸ್ತಿ. ಓಕೆ, ಯಾವ ನ್ಯಾಚುರಲ್ ಇದೆ ನಾವೇನು ಮಾಡ್ಲಿಕ್ಕಾಗೋದಿಲ್ಲ, ನಮ್ಮ ಕೈಯಲ್ಲಿ ಏನಿದೆ ಅದನ್ನ ನಾವು ಮಾಡ್ಕೋಬೇಕು. ಸೊ ಅದು ನನಗೆ ಅವಾಗ ನಾನು ಪರ್ಸನಲ್ ನಂಗೆ ಸ್ಟ್ರೈಕ್ ಆಗಿದ್ದು ಅಂದ್ರೆ ಸೆಗ್ರಿಗೇಷನ್. ಸೊ ವೆಟ್ ವೇಸ್ಟ್ ಅಂಡ್ ಡ್ರೈ ವೇಸ್ಟ್ ಸೆಗ್ರಿಗೇಷನ್ ಏನಿದೆಲ್ಲ, ಇದು ನನ್ನ ತಲೆಯಲ್ಲಿ ಬಹಳ ಬಂತದ್ದು. ಸೊ ಮಾಡ್ಬೇಕದು ಅಂತ ನಾನು ನನ್ನ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನು ಹುಬ್ಳಿನಲ್ಲಿ ಸುಮಾರು ನೋಡಿ ಹುಡುಕ್ದೆ ಯಾರು ಇದು ವೇಸ್ಟ್ ಸೆಗ್ರಿಗೇಷನ್ ಮಾಡ್ತಾರೆ ಅಂತ. ಈಗ ಅರೌಂಡ್ 10 ಇಯರ್ಸ್ ಬ್ಯಾಕ್ ಅಂದ್ರೆ ಕಸ ತಗೊಂಡು ಹೋಗೋದು ಎಲ್ಲ ಗಾಡಿ ಇರಲಿಲ್ಲ. ಸೊ ಆವಾಗ ನಾನು ಎಲ್ಲ ಬೀದಿನಲ್ಲಿ ಕಸ ನೋಡ್ತಾ ಇದ್ದೆ. ತುಂಬ ಫೀಲ್ ಆಗುತ್ತೆ, ಯಾಕೆ ನಾವು ಬೇರೆ ಕಡೆ ಹೋಗಿ ಬಂದಿರ್ತೀವಿ ಇಷ್ಟು ನೀಟು, ನಾವು ನಮ್ಮ ದೇಶ ಯಾಕೆ ಹೀಗಿದೆ ಅಂತ. ಅಟ್ಲೀಸ್ಟ್ ನಮ್ಮ ಪ್ರಯತ್ನ, ನಾವು ಪೂರ್ತಿ ದೇಶನೇನು ಬದಲಾಯಿಸೋಕ್ಕಾಗಲ್ಲ, ಆದರೆ ನಮ್ಮ ಸರೌಂಡಿಂಗ್ ನಾವು ಇಂಪ್ರೂವ್ ಮಾಡ್ಕೋಬೋದಲ್ಲ ಅಂತ ಹೇಳಿ ಫೈಂಡ್ ಔಟ್ ಮಾಡಿದೆ ನಮ್ಮ ಹುಬ್ಳಿನಲ್ಲಿ ಯಾರಿದ್ದಾರೆ ಏನು ಮಾಡು. ಆಮೇಲೆ ನನಗೆ ಅವರು ವೀರೇಶ್ ಅರ್ಕೇರಿ ಅಂತ ಒಬ್ರು ಸಿಕ್ಕರು, ಅವರು ತುಂಬ ಡೆಡಿಕೇಟೆಡ್ ಪರ್ಸನ್ನು. ಅವರು ಇದು ವೇಸ್ಟ್ ಸೆಗ್ರಿಗೇಷನ್ ಡ್ರೈ ವೇಸ್ಟ್ ಅವರು ಕಲೆಕ್ಟ್ ಮಾಡ್ತಾರೆ, ಮಂತ್ಲಿ ಒನ್ಸ್ ಇಲ್ಲ 15 ಡೇಸ್ ಒನ್ಸ್ ಬಂದು ಕಲೆಕ್ಟ್ ಮಾಡ್ತಾರೆ. ಸೊ ಅವ್ರದ್ದೊಂದು ಫೋನ್ ನಂಬರ್ ಸಿಕ್ತು. ಅವ್ರದ್ದೊಂದು ಫೋನ್ ನಂಬರ್ ಸಿಕ್ಕಮೇಲೆ ನಮ್ಮ ಲೇಔಟ್ ಲೇಡೀಸ್ನೆಲ್ಲ ನಾ ಕೂಡಿಸಿ ನನ್ಗೆ ಅನಿಸಿದ್ದು ಅವೇರ್ನೆಸ್ ಮಾಡಿ ಮತ್ತು ಅವ್ರನ್ನೂ ಕರೆಸಿ ಅವರು ಒಂದು ಅವೇರ್ನೆಸ್ ಕೊಟ್ಟರು. ಅದಾದಮೇಲೆ ನಾವು ಮಂತ್ಲಿ ಒನ್ಸು 15 ಡೇಸ್ಗೆ ಒನ್ಸು ಡಿಪೆಂಡಿಂಗ್ ಅಪಾನ್ ಕಸ ಹೆಂಗೆ ನಮ್ಗೆ ಅಕ್ಯುಮುಲೇಟ್ ಆಗುತ್ತೆ ಅಂತ. ಅದು ಡ್ರೈ ವೇಸ್ಟ್ ಅಂದರೆ ನಿಮ್ದು ಪ್ಲಾಸ್ಟಿಕ್ ಆಗಲಿ, ಪೇಪರ್ ಆಗಲಿ, ಈವನ್ ನೀವು ಪೇಪರ್ ತುಂಡು ಮಾಡಿದ ಕೂಡ ಚೆಲ್ಬೇಡ್ರಿ, ಅದನ್ನ ಕಲೆಕ್ಟ್ ಮಾಡಿಡ್ರಿ. ಅದು ನೀವು ಕೊಟ್ಟರೆ ಅದು ರೀಸೈಕಲ್ ಆಗುತ್ತೆ. ಯಾವುದು ರೀಸೈಕಲ್ ಆಗುತ್ತೆ ಅದು ರೀಸೈಕಲ್ ಆಗುತ್ತೆ. ಈಗ ನಿಮ್ದು ಮಿಲ್ಕ್ ಪ್ಯಾಕೆಟ್ಸು, ಕರ್ಡ್ ಪ್ಯಾಕೆಟ್ಸು, ಆಮೇಲೆ ಈಗ ಬರುವಂತ ಕೆಲವೊಂದು ಪ್ಲಾಸ್ಟಿಕ್ ಕವರ್ಸ್ ಕೂಡ ಎಲ್ಲ ರೀಸೈಕಲ್ ಆಗುತ್ತೆ. ಆಮೇಲೆ ರೀಸೈಕಲ್ ಆಗುವಂತ ಐಟಮ್ಸ್ ಅವ್ರಿಗೆ ಕೊಟ್ಟು ಉಳ್ಕಿದ್ದ ವೆಟ್ ವೇಸ್ಟ್. ಸೊ ವೆಟ್ ವೇಸ್ಟು ನನಗೆ ಅದು ತುಂಬ ಇಂಟ್ರೆಸ್ಟ್ ಇತ್ತು. ಎಲ್ಲ ನಾನು ಯೂಟ್ಯೂಬಲ್ಲಿ ಗೂಗಲಲ್ಲಿ ಎಲ್ಲ ಮಾಡಿ ನೋಡಿದೆ ಹೆಂಗೆ ಮಾಡೋದು ಏನು ಅಂತ. ಅದೆಲ್ಲ ಮಾಡಿದ್ಮೇಲೆ ಆನ್ಲೈನಲ್ಲಿ ಒಂದು ಮತ್ತೊಂದು ಕಾಂಪೋಸ್ಟ್ ಮೇಕರ್ ಒಂದು ಅವೈಲೇಬಲ್ ಇತ್ತು. ಸೊ ಅದು ಒಂದು ಟ್ರೈ ಮಾಡಿದೆ. ಸೊ ಎಲ್ಲ ನನ್ನ ಎಕ್ಸ್ಪೆರಿಮೆಂಟ್ ಸೊ ಮಾಡಿ ನಾನು ಹೋಮ್ ಕಾಂಪೋಸ್ಟ್ ಈಗ ಸಾಧಾರಣ ಒಂದು 10 ಇಯರ್ಸಿಂದ ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದೀನಿ. 3 ತಿಂಗಳಿಗೆ ಒಂದ್ಸರಿ ನನಗೆ ಏನಿಲ್ಲ ಅಂದ್ರೂ ಎನಿವೇರ್ ಬಿಟ್ವೀನ್ 25-30 ಕಿಲೋಸ್ ಟು 50 ಕಿಲೋಸ್ ಗೊಬ್ಬರ ಬರುತ್ತೆ. ಅದು ಬರೀ ನಿಮ್ಮ ಮನೆಯ ನಮ್ಮ ಮನೆ ಇದಷ್ಟು, ಯಾಕಂದ್ರೆ ನಂದು ಗಾರ್ಡನ್ ದೊಡ್ಡದಿದೆ. ಸೊ ಹಿಂಗಾಗಿ ನಾನು ನನ್ನ ಗಾರ್ಡನ್ ಅಲ್ಲಿ ನಾ ಬರೀ ನನ್ನ ಮನೆದು ಕಸ, ನನ್ನ ಮನೆದು ಆಕ್ಚುಲಿ ಗೋಲ್ಡ್ ಅನ್ಬೇಕದು, ಕಸನೂ ಅನ್ಬಾರ್ದು, ಅದನ್ನ ನಾನು ನನ್ನ ಮನೆಗೆ ಯೂಸ್ ಮಾಡ್ತಾ ಇದ್ದೀನಿ, ಅದು ಎಲ್ಲೂ ಹೊರಗೆ ಹೋಗ್ತಾ ಇಲ್ಲ. ಸೊ ಆ ರೀತಿನಲ್ಲಿ ನಾನು ಅದನ್ನ ಈಗ 10 ವರ್ಷದಿಂದ ನಾ ಯೂಸ್. ಆಮೇಲೆ ನನಗೆ ಅದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ದಟ್ ನಾನು ಏನೋ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀನಿ ಅಂತ. ಈಗ ಸುಷಮಾ ಅವರ ತಾವು ಮಾತಾಡ್ತಾ ಹೇಳಿದ್ರಿ, ನಿಮ್ಮ ಮನೆಯಲ್ಲಿ ನೀವು ತಯಾರಿಸಿದಂತ ಕಾಂಪೋಸ್ಟ್ ಅನ್ನ ನೀವೇ ಬಳಸ್ಕೊಳ್ತಾ ಇದ್ದೀನಿ ಅಂದಮೇಲೆ ಖಂಡಿತವಾಗಿಯೂ ನಿಮಗೆ ಈ ಗಾರ್ಡನ್ ಇದರಲ್ಲೂ ಕೂಡ ಒಂದು ವಿಶೇಷ ಆಸಕ್ತಿ ಅಭಿರುಚಿ ಇದ್ದಿರಬಹುದಲ್ಲ. ಹಾ ಹೌದು, ಇದೆ. ನಾನು ಮನೆಯಲ್ಲಿ ಇದನ್ನ ಕಾಂಪೋಸ್ಟ್ ಮಾಡೋದು, ಆಮೇಲೆ ಇದ ಸ್ವಲ್ಪ ತರಕಾರಿಗಳು ಬೆಳೆಸ್ಕೊಳ್ಳೋದು, ಸೊಪ್ಪು ಬೆಳೆಸೋದು, ಏನೇನ್ ಪಾಸಿಬಿಲಿಟಿ ಇದೆ ಎಲ್ಲ ನೋಡಿ, ಬೀನ್ಸು, ಆಮೇಲೆ ಚೌಳೆಕಾಯಿ, ಬೆಂಡೆಕಾಯಿ, ಆಮೇಲೆ ಟೊಮ್ಯಾಟೊ, ಆಮೇಲೆ ಮೆಂತೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಇವನ್ ಹುರುಳಿಕಾಳು, ಅದು ಕೂಡ ಟ್ರೈ ಮಾಡಿ, ಅದು ಟ್ರೈ ಮಾಡಿದೀನಿ ಬಂದಿತ್ತು ಅದು. ಸೊ ಹೀಗೆ ಅಪಾರ್ಟ್ ಫ್ರಮ್ ಫ್ಲವರ್ಸ್, ಸುಮಾರು ಫ್ಲವರ್ಸ್ ಇದೆ ಮನೆಯಲ್ಲಿ. ನಂದು ಇದೊಂದು ಹಾಬಿ, ಬೆಳಗ್ಗೆ ಎದ್ದ ತಕ್ಷಣ ನನಗೆ ಹೋಗಿ ಗಿಡಗಳು ನೋಡಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಸೊ ಎದ್ದ ತಕ್ಷಣ ನಾನು ಫ್ರೆಶ್ ಆಗಿ ಒನ್ ರೌಂಡ್ ನಾನು ನನ್ನ ಗಾರ್ಡನ್ ಅಲ್ಲಿ ಓಡಾಡಿ ಬಂದು ಅಲ್ಲಿ ಏನೊಂದು ಸ್ವಲ್ಪ ಕಸ ಕಡ್ಡಿ ಇರುತ್ತೆ ತೆಗೆದು ಬಂದು ನಾನು ಯೋಗ ನಂದು ಏನಿದೆ ನಾನು ಮೆಡಿಟೇಷನ್ ಮಾಡಿ ಮತ್ತೆ ಹೋಗಿ ನೀರು ಹಾಕೋದು, ಈ ಕಾಂಪೋಸ್ಟು, ಮತ್ತೇನು ದಿನನಿತ್ಯ ನಾ ಅಟ್ಲೀಸ್ಟ್ 1 hour ನಾ ಅಲ್ಲಿ ಸ್ಪೆಂಡ್ ಮಾಡೇ ಮಾಡ್ತೀನಿ. ಒಂದು ಪಾರ್ಟ್ ಆಫ್ ಯುವರ್ ಲೈಫ್ ಆಗಿಬಿಟ್ಟಿದೆ. ಯಾ, ಇಟ್ ಇಸ್ ಅ ಪಾರ್ಟ್ ಆಫ್ ಮೈ ಲೈಫ್. ಅದನ್ನ ನಾನು ಮಾಡಲಿಲ್ಲ ಅಂದ್ರೆ ನನಗೇನೋ ಒಂಥರ ಮಿಸ್ಸಿಂಗ್ ಔಟ್ ಆನ್ ಸಮಥಿಂಗ್ ಅಂತ. ಯಾಕೆಂದ್ರೆ ನನ್ನ ನನ್ನ ಬಿಸಿ ಹೆಕ್ಟಿಕ್ ಶೆಡ್ಯೂಲಲ್ಲಿ ನಾನು ಒನ್ಸ್ ಐ ಮೂವ್ ಔಟ್ ಆಫ್ ದ ಹೋಮ್ ನನಗೆ ಮತ್ತೆ ಬರೋದು ನನಗೆ ಈವ್ನಿಂಗ್ ಲೇಟ್ ಈವ್ನಿಂಗ್ ಆಗುತ್ತೆ. ಸೊ ಹಿಂಗಾಗಿ ನಂಗೆ ಮತ್ತೆ ಬಂದು ನನಗೆ ಗಾರ್ಡನ್ ಕಡೆ ಹೋಗೋಷ್ಟೊತ್ತಿಗೆ ಕತ್ಲಾಗ್ಬಿಟ್ಟು. ಈಗ ಸುಷಮಾ ಅವರೇ, 24 hours ಎಲ್ಲರಿಗೂ ಇರೋದು, ಆದಾಗ್ಯೂ ಕೂಡ ನಾವು ನಮಗೆ ಸಮಯ ಇಲ್ಲ ಅಂತ ಮಾತಾಡ್ತಿರ್ತೀವಿ. ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಮಹಿಳೆಗೆ ಬಹಳ ಅತ್ಯವಶ್ಯ. ಈಗ ತಾವು ವೃತ್ತಿಯಲ್ಲಿ ಎಂಜಿನಿಯರ್, ಪ್ರವೃತ್ತಿ ಅಂತೂ ಹಲವಾರು ಹಾಕೊಂಡಿದ್ದೀರಿ, ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೊಳ್ತಿದ್ದೀರಿ? ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ನೀವು ಮಾಡಬೇಕು. ಆಮೇಲೆ ಯಾವಾಗಲೂ ಮಾಡೋಕ್ಕಾಗಲ್ಲ ನಮಗೆ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್, ನಾವು ಸ್ಟಾರ್ಟಿಂಗ್ ಲೈಫ್ನಲ್ಲಿ ನಮ್ಮದು ಪ್ರೊಫೆಷನ್ ಬೆಳೆಸ್ಕೊಳ್ಳೋದಿರುತ್ತೆ, ಮಕ್ಕಳನ್ನ ಬೆಳೆಸೋದಿರುತ್ತೆ, ನಮ್ಮದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆ ಟೈಮಲ್ಲಿ ನಮ್ಮ ಪ್ಯಾಷನ್ ಆಗಲಿ, ನಮ್ಮ ಒಂದು ಏನು ಇರುತ್ತೆ ಅದನ್ನು ಸ್ವಲ್ಪ ಹಿಂದಿಡ್ತೀವಿ ನಾವು. ಆಮೇಲೆ ನಮಗೆ ಟೈಮ್ ಸಿಗುತ್ತೆ, ನಾವು ಅದನ್ನು, ನಮಗೆ ಪ್ಯಾಷನ್ ಅನ್ನೋದೊಂದು ಇದ್ರೆ, ನಮಗೊಂದು ಹವ್ಯಾಸ ಇದು ಮಾಡಬೇಕಂತ ಮನಸ್ಸಿನಲ್ಲಿದ್ದರೆ ಟೈಮ್ ಯಾವಾಗ ಬರುತ್ತೆ ನಾವು ಅದನ್ನು ವೇಸ್ಟ್ ಮಾಡಲ್ಲ, ಗ್ರ್ಯಾಬ್ ಮಾಡಿಬಿಡ್ತೀವಿ. ಬ್ಯಾಡ್ಮಿಂಟನ್ ಆಡ್ತಿದ್ದೆ ನಾವು ಒಂದು ಸ್ವಲ್ಪ ದಿನ, ಆಮೇಲೆ ಅದು ನನಗೆ ಟೈಮ್ ಸೆಟ್ ಆಗಲಿಲ್ಲ. ಅಂದರೆ ಈಗ ಬ್ಯಾಡ್ಮಿಂಟನ್ ಆಡಬೇಕಂದ್ರೆ 4 ಬೇಕು ನನಗೆ, ಎವ್ರಿ ಟೈಮ್ 4 ಹುಡುಕೋದು ಕಷ್ಟ. ಸೊ ಅದಕ್ಕೆ ಏನಾದ್ರು ಒಂದು ಇಂಡಿಪೆಂಡೆಂಟ್ ಆಗಿ ನಾವು ಒಬ್ಳೆ ಮಾಡುವಂಥದ್ದು ಮಾಡಬೇಕಲ್ಲ, ಅದಕ್ಕೆ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿ. ಇಟ್ ಈಸ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್ ನನಗೆ. ಸೈಕಲ್ ಮಾಡೋದಂದ್ರೆ ಭಾಳ ಖುಷಿ ಕೊಡುತ್ತೆ, ಯಾಕಂದರೆ ಎನ್ವಿರಾನ್ಮೆಂಟಲ್ಲಿ ಹೋಗ್ತೀರಿ, ಜೊತೆ ಎನ್ವಿರಾನ್ಮೆಂಟ್ ಜೊತೆ ಇರ್ತೀರಿ, ಬೆಳಗ್ಗೆ ಎದ್ದು ಹೋಗ್ತೀವಿ, ಹೆಲ್ತು ಇಂಪ್ರೂವ್ ಆಗುತ್ತೆ. ಸೊ ನಾನು ಸುಮಾರು ಸೈಕ್ಲಿಂಗು ಮಾಡಿದ್ದೀನಿ. ಅದು ಬಿಟ್ಟು ನಾನು ಮತ್ತೆ ಇದು ಕಾಂಪೋಸ್ಟ್ದು ಒಂದು ನಂದು ತಲೆಯಲ್ಲಿ ತುಂಬ, ಆ್ಯಂಡ್ ಐ ಆಮ್ ಪರ್ಸ್ಯೂಯಿಂಗ್, ನಾನು ಈಗೂ ಮಾಡ್ತೀನಿ ಮುಂದೂ ಮಾಡ್ತೀನಿ. ಆಮೇಲೆ ನಾ ಎಲ್ಲರಿಗೂ ಅದನ್ನು ಸಪೋರ್ಟು ಮಾಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಹೆಲ್ಪ್ ಇದ್ರೆ ನನ್ಗೆ ಬಂದು ಕೇಳಿ, ನನಗೆ ಎಷ್ಟು ಗೊತ್ತಷ್ಟು ನಾ ಹೇಳ್ತೀನಿ. ನಿಮ್ಮಿಂದ ನಾ ಕಲಿತೀನಿ, ನನ್ನಿಂದ ನೀವು ಕಲಿಬಹುದು. ಈಗ ಸುಮ್ಮನೆ ನಾವು ಕುಂತು ಹಾಳು ಹರಟೆ ಹೊಡೆದು ಯಾರಿಗೂ ಉಪಯೋಗ ಆಗೋದಿಲ್ಲ. ಹೌದು, ಈಗ ಈ ನಿಟ್ಟಿನಲ್ಲಿ ಸುಷಮಾ ಅವರೇ, ನೀವು ನಿಮ್ಮ ಲೇಔಟ್ ಅಲ್ಲಿ ಸಾಕಷ್ಟು ಮಹಿಳೆಯರನ್ನ ಒಂದ್ ಕಡೆಗೆ ಸೇರಿಸುವುದು, ವಿಚಾರ ವಿನಿಮಯ ಮಾಡ್ಕೊಳ್ಳೋದು, ತಾವು ಮಾತಾಡ್ತಾ ಹೇಳಿದಂಗೆ ನನಗೆ ಗೊತ್ತಿಲ್ಲದ ವಿಷಯಗಳನ್ನ ಕಲ್ತ್ಕೊಳ್ಳೋದು, ಗೊತ್ತಿರೋದನ್ನ ಹಂಚಿಕೊಳ್ಳೋದು, ಇದನ್ನ ನೀವು ನಿರಂತರವಾಗಿ ಮಾಡ್ತಾನೆ ಬಂದಿದ್ರಿ, ಪ್ರತಿಕ್ರಿಯೆ ಹೇಗಿದೆ? ಈಗೇನು ಹೇಳ್ತಾ ಇದ್ನಲ್ಲ, ಹಿಂಗ 4 ಹೇಳಿ, ಆಮೇಲೆ ಅಪಾರ್ಟ್ಮೆಂಟ್ಸಿಗೆ ಹೋಗಿ ಅವರಿಗೆ ನಾವು ಒಂದು ಡೆಮೋ ಕೊಟ್ಟು, ಆಮೇಲೆ ಮನೆಗಳಿಗೆ ಹೋಗಿ ಲೇಔಟ್ಸ್ಗೆ ಹೋಗಿ ಡೆಮೋ ಕೊಟ್ಟು ಇದೆಲ್ಲ ಮಾಡಿದ್ದೀನಿ ನಾನು, ಸೆಗ್ರಿಗೇಷನ್ದು ಮತ್ತೆ ಇದು ಕಾಂಪೋಸ್ಟ್ದು ಎರಡು. ಸೊ ಅದು ಮಾಡ್ತಾನೆ ಇರ್ತೀನಿ ನಾನು. ಆಮೇಲೆ ನಾನು ಸ್ಟೇಟಸಲ್ಲಿ ಹಾಕ್ತಾ ಇರ್ತೀನಿ, ಸೊ ಜನರಿಗೆ ಗೊತ್ತಾಗುತ್ತೆ, ಎಲ್ಲರೂ ಒಬ್ರಿಗೊಬ್ರು ನೋಡಿ ಕಲ್ತ್ಕೋತೀವಿ. ಇದು ಒಂದು ಕಾಂಪೋಸ್ಟ್ ಮಾಡೋದು ಏನಿದೆಲ್ಲ, ಅದು ಒಂದು ಒಳ್ಳೆ ಇದು, ಆ್ಯಂಡ್ ಇಟ್ ಈಸ್ ಸಿಂಪಲ್. ದೇರ್ ಆರ್ ಡಿಫ್ರೆಂಟ್ ವೇಸ್ ಆಫ್ ಕಾಂಪೋಸ್ಟಿಂಗ್. ನಿಮ್ದು ಹಸಿ ತರಕಾರಿ ಏನಿರುತ್ತಲ್ಲ, ಡೈಲಿ ಅಡುಗೆ ಆದಮೇಲೆ ಕೂಡಿಸಿಟ್ಟು ಅದನ್ನು ನೀವು ಮಣ್ಣಿನಲ್ಲಿ ಬೆರೆಸಿ, ಒಂದು ಬಕೆಟೋ ಏನಾದ್ರು ಮಾಡಿ, ಅದರಲ್ಲಿ ಒಂದು ಸ್ವಲ್ಪ ಮಣ್ಣು, ಒಂದು ಸ್ವಲ್ಪ ಎರೆಹುಳ, ಆಮೇಲೆ ಪೀಲ್ಸ್ ಇರುತ್ತೆ, ಪೀಲ್ಸ್ ಹಾಕಿ ಮತ್ತೊಂದು ಮಣ್ಣು, ಆಮೇಲೆ ಡ್ರೈ ಲೀವ್ಸು ಇದೆಲ್ಲ ಹಾಕಿ ನೀವು ಆಲ್ಟರ್ನೇಟ್ ಮಾಡ್ಕೋತಾ ಹೋದ್ರಿ ಅಂದರೆ ಏನೇ ಮಾಡಿರಿ ಅದು ಕಾಂಪೋಸ್ಟ್ ಆಗುತ್ತೆ. ನೀವು ಈವನ್ ಒಂದು ಗುಂಡಿ ತೆಗೆದು ಅದರೊಳಗೆ ಹಾಕಿ ಅದನ್ನು ಮುಚ್ಚಿ ಇಡ್ರಿ, ಅದು ಕಾಂಪೋಸ್ಟ್ ಆಗುತ್ತೆ. ಒಂದು 3 ಒಳ್ಳೆ ಗೊಬ್ಬರ ಆಗುತ್ತೆ. ಅದಕ್ಕೆ ನೀವು ಒಂದು ಸ್ವಲ್ಪ ಕಾಂಪೋಸ್ಟ್ ಮೇಕರ್, ಆಮೇಲೆ ಒಂದು ಸ್ವಲ್ಪ ಎರೆಹುಳ ಇಂಥದ್ದೆಲ್ಲ ಹಾಕಿ, ಆಮೇಲೆ ಕೆಲವೊಬ್ರು ಹಾಕೋರು ಒಂದು ಸ್ವಲ್ಪ ಮೊಸರು ಮಜ್ಜಿಗೆ ಎಲ್ಲ ಹಾಕ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ವಿಧಾನ ಇದೆ. ಸೊ ಯಾವುದು ವಿಧಾನ ಅಳವಡಿಸಿ. ಈಗಂತೂ ಎಲ್ಲ ನಿಮ್ಗೆ ಬೇಕಾದ, ನಿಮಗೆ ಸೋಷಿಯಲ್ ಮೀಡಿಯಾ ಮೇಲೆ ಆಮೇಲೆ ಎಲ್ಲ ಕಡೆ ನಿಮಗೆ ಅವೈಲೇಬಲ್ ಇದೆ. ಸೊ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಮಾಡಿ, ಆದ್ರೆ ದಯಮಾಡಿ ಮಾಡಿ. ನಿಜವಾಗ್ಲೂ ನಾವು ಪ್ರತಿನಿತ್ಯ ನೋಡ್ತಿರ್ತೀವಿ, ಮನೆ ಮುಂದೆ ಕಸದ ಗಾಡಿ ಬರ್ತದೆ, ಅವರು ಹಾರ್ನ್ ಹಾಕ್ತಾರೆ, ಅದರಲ್ಲಿ ಅವ್ರು ಹೇಳ್ತಾನೆ ಇರ್ತಾರೆ, ಗಟ್ಟಿ ಕಸ, ಒಣ ಕಸ, ಹಸಿ ಕಸ ಬೇರೆ ಬೇರೆ ಹಾಕ್ರಿ. ಆದ್ರೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಅದು ಆಗ್ತಿರೋದಿಲ್ಲ. ಸುಮ್ಮನೆ ಆ ಗಾಡಿ ಕಸ ತುಂಬಿಕೊಂಡು ಹೋಗ್ತದೆ, ಅದು ಡಂಪ್ ಮಾಡೋದು ಕೂಡ ನಮ್ಮ ಇಲಾಖೆಗಾಗ್ಲಿ ಅದೊಂದು ಹೊರೇನೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮಹಿಳೆ ತನ್ನ ಮನೆ ಕಸ ತಾನು ನಿರ್ವಹಣೆ ಮಾಡಿಕೊಂಡ್ರೆ ಸಾಕಷ್ಟು ಪ್ರಯೋಜನ ಆಗ್ತದೆ. ಅಂದ್ರೆ ನನ್ನ ಪದ್ಧತಿ ಹೇಳ್ತೀನಿ, ನಾ ಹೇಗ್ ಮಾಡ್ತೀನಂತ. ನಾನು ಕಾಂಪೋಸ್ಟ್ ಮೇಕರ್ ಯೂಸ್ ಮಾಡ್ತೇನೆ. ಕಿಚನ್ ವೇಸ್ಟ್ನ ನಾನು ಅದನ್ನು ಸ್ಟೋರ್ ಮಾಡ್ಕೋತ ಹೋಗ್ತೀನಿ. ಇವತ್ತಿಂದ ಬಂತು ನಂದೊಂದು ಒಂದು 2 ಇಂಚು 3 ಇಂಚು ಕಿಚನ್ ವೇಸ್ಟ್ ಬಂತು, ಅದ್ರ ಮೇಲೆ ಕಾಂಪೋಸ್ಟ್ ಮೇಕರ್ ಹಾಕಿ ಅದನ್ನ ಡಬ್ಬಿನ ಕ್ಲೋಸ್ ಮಾಡಿಡ್ತೀನಿ. ಆ ಡಬ್ಬಿ ಫಿಲ್ ಆದ್ಮೇಲೆ ಅದನ್ನ ನಾನು ಆಲ್ಟರ್ನೇಟ್ ಲೇಯರ್ ಆಫ್ ಕಾಂಪೋಸ್ಟ್, ನಂದೊಂದು ಕಿಚನ್ ಪೀಲ್ಸ್ ಅದೊಂದು ಸ್ವಲ್ಪ ಕೊಳ್ತಿರುತ್ತೆ. ನಾನು 15-20 ಡೇಸ್ ಆದ್ಮೇಲೆ ಆ ಡಬ್ಬ ಮುಗಿಯೋಷ್ಟೊತ್ತಿಗೆ ತೆಗೆಯುವಾಗ ಅದು, ಇಲ್ಲಾಂದ್ರೆ ಒಂದು ವಾರ 10 ಡೇಸ್ ಡಿಪೆಂಡ್ಸ್. ನಾವು ಕೆಲವೊಂದ್ಸರಿ ಫಾಸ್ಟ್ ಆಗಿ ಸೊಪ್ಪು ಗಿಪ್ಪು ಬಂದಾಗೆಲ್ಲ ಜಾಸ್ತಿ ನಿಮಗೆ ಸಿಗುತ್ತೆ. ಆಮೇಲೆ ಅದನ್ನ ಮಣ್ಣನ್ನ ಆಲ್ಟರ್ನೇಟ್ ಲೇಯರ್ ಅಲ್ಲಿ ಹಾಕಿ ನೀವು ಮುಚ್ಚಿಟ್ಬಿಡಿ. ಇದು ಒಂದ್ ಮೆಥಡ್. ಇನ್ನೊಂದ್ ಮೆಥಡ್, ನೀವು ಕಾಂಪೋಸ್ಟ್ ಮೇಕರ್ ಏನ್ ಯೂಸೇ ಮಾಡ್ಬೇಡ್ರಿ. ನೀವು ಒಂದು ಗುಂಡಿನೋ ಇಲ್ಲ ಒಂದ್ ಬಕೆಟೋ ನಿಮ್ ಮನೆಯಲ್ಲಿ, ಬಕೆಟ್ ಒಂದ್ ಸ್ವಲ್ಪ ಹೋಲ್ಸ್ ಮಾಡಿ ನಿಮ್ ಮನೆ ಗಾರ್ಡನ್ ಮಣ್ಣು ಏನೋ ಇತ್ತಂದ್ರೆ ಅದರಲ್ಲೇ ಇಟ್ಟು ಅದು ಲಿಕ್ವಿಡ್, ಅದರಿಂದ ರಸ ಏನ್ ಬಿಡುತ್ತಲ್ಲ ಅದೆಲ್ಲ ನಿಮ್ಗೆ ಗಿಡಕ್ಕೆ ಹೋಗುತ್ತೆ. ನೀವು ಒಂದ್ ಲೇಯರ್ ನಿಮ್ದು ವೆಜಿಟೇಬಲ್ ಪೀಲ್ಸ್, ಅದ್ರ ಮೇಲೆ ಮಣ್ಣು, ಮತ್ತೊಂದ್ ಲೇಯರ್ ವೆಜಿಟೇಬಲ್ ಪೀಲ್ಸ್, ಮತ್ತೊಂದು ಇಷ್ಟೇ ಸಿಂಪಲ್. ಆಮೇಲೆ ಡ್ರೈ ಲೀವ್ಸ್ ಇರುತ್ತಲ್ಲ ಆ ಎಲೆಗಳನ್ನೆಲ್ಲ ಇಟ್ಕೊಳ್ಳಿ, ಅದನ್ನ ಚೆಲ್ಬೇಡಿ, ಅದನ್ನು ಅದ್ರಲ್ಲಿ ಮಿಕ್ಸ್ ಮಾಡಿ. ಏನ್ ಸಿಗುತ್ತೋ ಅದನ್ನ ಮಿಕ್ಸ್ ಮಾಡಿ. ದಿನ ದೇವ್ರಿಗೆ ಹೂ ಧರಿಸ್ತೀವಿ, ಆ ಹೂ ಕೂಡ, ಆ ಹೂ ನಿಮಗೆ ಕಸದ ಜೊತೆಗೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಒಂದ್ ಸೆಪರೇಟ್ ಡಬ್ಬಿ ಮಾಡಿ, ಸೆಪರೇಟ್ ಡಬ್ಬಿ ಮಾಡಿ ಅದನ್ನು ಮಣ್ಣು ಎಲೆ ಇದು ಹಾಕಿ ಇಡ್ರಿ, ಸ್ವಲ್ಪ ಎರೆಹುಳು ಹಾಕಿಡ್ರಿ, ಎಲ್ಲಾನು ಮಾಡ್ಬೋದು ನಾವು. ಇಲ್ಲಪ್ಪ ನನಗೆ ಇದು ಆಗೋದಿಲ್ಲ, 3 ತಿಂಗಳುಗಟ್ಲೆ ನಂಗೆ ವೇಟ್ ಮಾಡಕ್ ಆಗಲ್ಲ ಅಂದ್ರೆ, ಇನ್ನೊಂದು ಸಿಂಪಲ್ ಅಂಡ್ ಫಾಸ್ಟ್ ಅಂಡ್ ಎಫೆಕ್ಟಿವ್ ಅಂದ್ರೆ, ಈಗ ನೀವು ಡೈಲಿ ಕ್ಯಾರೆಟ್, ಆಲೂಗಡ್ಡೆ, ಬನಾನ ಏನಿರ್ಲಿ, ಪಪ್ಪಾಯ, ಯಾವುದು ಒಂದು ಪೀಲ್ಸ್ ಇರುತ್ತಲ್ಲ, ನೀರ್ನಲ್ಲಿ ಹಾಕಿಡಿ. ನೀರ್ನಲ್ಲಿ ಒಂದ್ ದಿನ ಇಲ್ಲ 2 ದಿನ ನೀರ್ನಲ್ಲಿ ಸೋಕ್ ಮಾಡಿಟ್ಟು ಆ ಸೋಕ್ಡ್ ವಾಟರ್ನ ನೀವು ಗಿಡಕ್ಕೆ ಹಾಕಿ. ಫಸ್ಟ್ ಕ್ಲಾಸ್ ನಿಮಗೆ, ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಪ್ಲಾಂಟ್ಸ್ ಅಲ್ಲಿ. ಸೊ ಇಂಥದೆಲ್ಲ ಮಾಡ್ಕೊಂಡ ಮೇಲೆ ಸ್ವಲ್ಪ ಸಗಣಿ ನೀರು, ಅದನ್ನು ಒಂದು ಸ್ವಲ್ಪ ಸಗಣಿ ಕುಳ್ ತಗೋಬೇಕು. ಕುಳ್ ತಗೊಂಡು ಅದನ್ನು ಸ್ವಲ್ಪ ನೀರ್ನಲ್ಲಿ ಮಿಕ್ಸ್ ಮಾಡಿ ಅದನ್ನು ಒಂದ್ 2 ದಿನ ಬಿಟ್ಟು ನೀರ್ನಲ್ಲಿ ಹಾಕ್ರಿ. ಈವನ್ ನೀವು ಅಕ್ಕಿ ತೊಳಿತೀರಲ್ಲ, ದಿನ ಅಕ್ಕಿ ತೊಳಿತೀರಿ, ಬೇಳೆ ತೊಳಿತೀರಿ, ಮತ್ತೆ ಏನಾರು ಇದ್ರೆ ವೆಜಿಟೇಬಲ್ಸ್, ಯಾವ್ದು ನೀರು ಚೆಲ್ಬೇಡ್ರಿ, ಅದನ್ನೆಲ್ಲ ನೀವು ಸ್ಟೋರ್ ಮಾಡಿಡ್ರಿ. ಒಂದ್ ದಿನ ಬಿಟ್ಟು ಅದನ್ನ ನೀರ್ ಗಿಡಕ್ಕೆ ಹಾಕ್ರಿ, ಅಂಡ್ ಸಿ ದ ಡಿಫ್ರೆನ್ಸ್. ಸುಮಾರು ಜನ ಹೇಳಿದ್ದಾರೆ ಸಣ್ಣ ಹೂ, ನಮ್ ಹೂ ಇಷ್ಟೇ ಬರ್ತಿತ್ತು, ಈಗ ಹೂ ದೊಡ್ಡದಾಗಿದೆ, ಸೈಜ್ ದೊಡ್ಡದಾಗಿದೆ. ಆಮೇಲೆ ನಿಮ್ಗೆ ಹೂ ಚೆನ್ನಾಗ್ ಬರುತ್ತೆ, ಆಮೇಲೆ ಹೆಲ್ದಿ ಆಗಿರುತ್ತೆ. ತೆಂಗಿನ ಸಿಪ್ಪೆ ಮೇಲಿಂದ ಸಿಪ್ಪೆ ಇರುತ್ತಲ್ಲ, ಅದು ಅಷ್ಟೇ. ಇಟ್ ಈಸ್ ಯೂಸ್ ಲೈಕ್ ಕೋಕೋ ಪೀಟ್. ಸೊ ಕೋಕೋ ಪೀಟ್ ತರ್ತೀವಿ ನಾವು. ನೀವ್ ಮನೆಯಲ್ಲೇ ಆಕ್ಚುಲಿ ಅಡಿಗೆ ಮನೇಲಿ ಏನ್ ಯೂಸ್ ಮಾಡ್ತೀವಿ ಯಾವ್ದು ಚೆಲ್ಲೋ ಹಂಗೆ. ಒಟ್ಟು ಇದನ್ನೆಲ್ಲ ಮಾಡ್ಬೇಕಾದ್ರೆ ಮಹಿಳೆಗೆ ಒಂದು ಮಾಡ್ಬೇಕು ಅನ್ನೋ ಮನಸ್ಸು ಬೇಕು, ಮತ್ತೆ ಒಂದು ಡೆಡಿಕೇಶನ್ ಬೇಕು. ಹೌದು, ನಾನು ಈಗ 10 ವರ್ಷದಿಂದ ಮಾಡ್ತಾ ಇದ್ದೀನಲ್ಲ, 8-10 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ಸುಮಾರು ಜನ ಮಾಡಿದಾರೆ, ಬಿಟ್ಟಿದ್ದಾರೆ. ಇಟ್ ಈಸ್ ಜಸ್ಟ್ ಕಮಿಟ್ಮೆಂಟ್. ನಮ್ ನೆಕ್ಸ್ಟ್ ನಮ್ ಜನರೇಷನ್ ಈ ಭೂಮಿ ಮೇಲೆ ಇರ್ತಾರೆ, ನಾವು ಅವ್ರಿಗೆ ಮಾಡ್ತೀವಿ ಅಂತ ಇಟ್ಟು. ಈಗಾಗಲೇ ನಾವು ಸಾಕಷ್ಟು ಈ ಪರಿಸರವನ್ನ ಹಾಳು ಮಾಡಿಬಿಟ್ಟಿವಿ. ಎಲ್ಲಿ ಬೇಕು ಅಲ್ಲಿ ಗಿಡಗಳನ್ನು ಕಡ್ದು ಹಾಕಿವಿ, ಬಿಲ್ಡಿಂಗ್ಗಳು ಎದ್ದಾವ. ಅಂದ್ರೆ ನಮಗೆ ಉತ್ತಮ ಗಾಳಿ ಬೆಳಕು ಇದರದ ಕೊರತೆಯಿಂದನೇ ನಾವು ಬಳಲ್ತಿದ್ದೀವಿ. ಅದರ ಪರಿಣಾಮ ಇವು ಅಕಾಲ ಮಳೆ ಇದೆಲ್ಲ ನಾವು ನೋಡ್ತಾನೆ ಇದೀವಿ. ಈಗ ನಮ್ಮ ಮುಂದಿನ ಪೀಳಿಗೆ ಆರಾಮಾಗಿರ್ಬೇಕು ಅಂದಾಗ ಪರಿಸರ ಸಂರಕ್ಷಣೆಯಲ್ಲೂ ಕೂಡ ನಮ್ದು ಒಂದು ಪಾತ್ರ ಇದೆ. ಒಬ್ಬ ಮಹಿಳೆಯಾಗಿ ನಾವೇನೆಲ್ಲ ಮಾಡಬಹುದು? ಒಂದು ಸಿವಿಕ್ ಸೆನ್ಸ್ ಇರಬೇಕು ಬೇಸಿಕಲಿ. ವಿ ವಿಲ್ ಸ್ಟಾರ್ಟ್ ಫ್ರಮ್ ಹೋಮ್. ಅಂದ್ರೆ ಒಂದು ನಮ್ಮ ಸರೌಂಡಿಂಗ್ಸ್, ಈಗ ನಾವು ಕಸ ತಗೊಂಡೋಗಿ ಎಲ್ಲೋ ಚೆಲ್ಲೋ ಹಾಗಿಲ್ಲ, ಬರ್ತಾರೆ. ಈಗಂತೂ HDMCನವ್ರದ್ದು ಸಾಕಷ್ಟು ಸಪೋರ್ಟ್ ಇದೆ, ಬರ್ತಾರೆ. ಆಮೇಲೆ ಈಗೆಲ್ಲ ಆಪ್ಸ್ ಎಲ್ಲ ಡೆವಲಪ್ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದ್ರೆ ನೀವು ಫೋನ್ ಮಾಡಬಹುದು, ಅವ್ರಿಗೆ ಫೋಟೋ ಕಳಿಸ್ಬಹುದು, ಸುಮಾರು ಇದೆ. ಅವೇರ್ನೆಸ್ ಬರಬೇಕು. ಗೌರ್ಮೆಂಟ್ ಏನ್ ಫೆಸಿಲಿಟೀಸ್ ಕೊಡ್ತಾರೆ ಅಟ್ ಲೀಸ್ಟ್ ಅದನ್ನ ನಾವು ಯೂಸ್ ಮಾಡ್ಬೇಕಲ್ಲ. ಆಮೇಲೆ ವಾಟರ್ ಪ್ರಿಸರ್ವೇಷನ್, ನೀರ್ ಸಿಕ್ಕಂಗ್ ಖರ್ಚು ಮಾಡುವಾಗಿಲ್ಲ. ಈಗ ಸಣ್ಣ ಪುಟ್ಟ ನೀವು ದಿನ ಟಿವಿನಲ್ಲಿ ಇದ್ರಲ್ಲಿ ನೋಡ್ತಾ ಇರ್ತೀರಿ, ಟ್ಯಾಪ್ ಜೋರಾಗಿ ಹಾಕು, ಎಷ್ಟು ಬೇಕಷ್ಟೇ ಯೂಸ್ ಮಾಡ್ರಿ. ಯಾವ ಐಟಮ್ಸ್ ರೀಸೈಕಲಬಲ್ ಇದೆ, ಈಗೆಲ್ಲ ಸುಮಾರು ಆರ್ಗನೈಸೇಷನ್ಸ್ ಬಂದಿದೆ ಹೂ ವಿಲ್ ಯೂಸ್ ರೀಸೈಕಲ್ಡ್ ಐಟಮ್ಸ್. ಸೊ ಫೈಂಡ್ ಔಟ್ ಮಾಡ್ರಿ, ಫೈಂಡ್ ಔಟ್ ಮಾಡೋ ನೋಟ್ ಮಾಡಿಟ್ಕೊಂಡಿರ್ರಿ, ಅವರಿಗೆ ನೀವು ಅದನ್ನ ಕಳಿಸ್ಕೊಡಿ. ಎಲ್ಲಾರು ಹೋದಾಗ ಮಾಡಿದ ಕೆರೆ ಇದು ಅದನ್ನೆಲ್ಲ ಸಾರ್ವಜನಿಕ ಪ್ರಾಪರ್ಟಿ ಮೋಸ್ಟ್ ಆಫ್ ದ ಟೈಮ್. ಅದು ಒಂದ್ ಸ್ವಲ್ಪ ನಮ್ಮಲ್ಲಿ ಜನ ಇಂಪ್ರೂವ್ ಆಗಿದ್ದಾರೆ, ಆದ್ರೂ ನಮ್ ರೇಟ್ ಆಫ್ ಇಂಪ್ರೂವ್ಮೆಂಟ್ ಇನ್ನ ಇಂಪ್ರೂವ್ ಆಗ್ಬೇಕು ಅನ್ನೋದು. ಹೌದು, ಆಯ್ತು ಸುಷಮಾ ಹಿರೇಮಠ ಅವರೇ, ಸಾಕಷ್ಟು ವಿಷಯಗಳನ್ನ ನಮ್ಮ ಗೆಳತಿಯರ ಜೊತೆಗೆ ತಾವು ಹಂಚಿಕೊಂಡಿದ್ದೀರಿ. ನಿಮ್ಮ ಒಂದು ಬೆಳೆಯುವಿಕೆಯ ಜೊತೆ ಜೊತೆಗೆ ಬೇರೆ ಗೆಳತಿಯರಿಗೂ ಒಂದು ಅರಿವು ಮಾರ್ಗದರ್ಶನವನ್ನ ಕೊಡ್ತಾ ಅವರನ್ನು ಒಂದು ಬೆಳೆಸ್ತಾ ಇದ್ದೀರಿ. ಅವ್ರಿಗೂ ಕೂಡ ಈ ಕಾಂಪೋಸ್ಟ್ ತಯಾರಿಕೆ ಬಗ್ಗೆ ಆಗ್ಬಹುದು, ಅಥವಾ ಈ ಸೈಕ್ಲಿಂಗ್ ಬಗ್ಗೆ ಆಗ್ಬಹುದು, ಬೇರೆ ಯಾವುದೇ ವಿಷಯದಲ್ಲಿ ಒಂದು ಪರಿಸರ ಸಂರಕ್ಷಣೆ ಆಗ್ಬಹುದು, ಆ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನೀವು ದಾರಿಯನ್ನ ತೋರಿಸ್ತಾ ಇದ್ದೀರಿ, ಅವ್ರನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಕೇಳಿ ಬಹಳಷ್ಟು ಸಂತೋಷ ಆಯ್ತು ಸುಷಮಾ. ಟೈಮು ತುಂಬಾ ಪ್ರೆಷಿಯಸ್, ಅದು ಮತ್ತೆ ಹೊಳ್ಳಿ ಬರಲ್ಲ. ಟೈಮ್ನ ವೇಸ್ಟ್ ಮಾಡಬೇಡಿ. ಆಮೇಲೆ ನೀವು ಏನೇ ಕೆಲಸ ಮಾಡಿದ್ರು ನಮಗೆ ನಾವು ಜಸ್ಟಿಫಿಕೇಶನ್ ಇರಬೇಕು. ನಾಳೆ ನಾನು ಡೆತ್ ಬೆಡ್ ಅಲ್ಲಿ ನಾನು ಇದನ್ನ ಮಾಡಿದ್ದು ತಪ್ಪಾಯ್ತಲ್ಲ ಅಂತ ಅನ್ಸಬಾರ್ದು, ನನಗೆ ಜಸ್ಟಿಫಿಕೇಶನ್ ಇರಬೇಕು ಅದು. ಆಮೇಲೆ ನಮ್ಗೆ ಏನು ಇಷ್ಟ ಆಗುತ್ತೆ ಅದು ನಾವು ಮಾಡಬೇಕು,

ನೀರಾವರಿ ಇನ್ನಿತರ ವಿವರಗಳು, ಬೆಳೆಯಲು ಉದ್ದೇಶಿಸಿರುವ ಬೆಳೆಗಳು, ಈ ಎಲ್ಲ ವಿವರಗಳನ್ನು ಮತ್ತೊಂದು ಚೀಟಿಯಲ್ಲಿ ಬರೆದು ಚೀಲಕ್ಕೆ ಕಟ್ಟಬೇಕು. ಎಲ್ಲ ವಿವರಗಳನ್ನೊಳಗೊಂಡ ಮಣ್ಣಿನ ಮಾದರಿಯನ್ನು ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಕಳುಹಿಸಿಕೊಡಬೇಕು. ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ನಂತರ ರೈತರಿಗೆ ಗೊಬ್ಬರ ಹಾಕುವ ಮತ್ತು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ವಿವರವನ್ನು ನೀಡಲಾಗುತ್ತೆ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡಬೇಕಾಗುತ್ತದೆ. ಸಂಶೋಧನೆ ಆಧಾರದ ಮೇಲೆ ವಿವಿಧ ಬೆಳೆಗಳಿಗೆ ಸಾಧಾರಣ ಫಲವತ್ತತೆಯ ಸನ್ನಿವೇಶದಲ್ಲಿ ಕೊಡಬೇಕಾದ ಗೊಬ್ಬರಗಳ ಪ್ರಮಾಣವನ್ನು ನಿರ್ಧರಿಸಿ ಶಿಫಾರಸು ಮಾಡಲಾಗಿದೆ. ಆದರೆ ಈ ಶಿಫಾರಸುಗಳನ್ನು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಬದಲಾವಣೆ ಮಾಡಿಕೊಳ್ಳುವುದು ಅವಶ್ಯಕ. ಇದುವರೆಗೆ ಕೃಷಿ ವಾರ್ತೆ ಕೇಳಿದಿರಿ. ಈಗ ಕೇಳೋಣ ಸಣ್ಣಾಟದ ಪದ ಸಂಜ್ಞಾಬಾಳೆ. ಪ್ರಸ್ತುತಪಡಿಸುತ್ತಾರೆ ಮೊರಪದ ಯಲ್ಲಪ್ಪ ಹನುಮಂತ ದೇವರಮನಿ ಹಾಗೂ ಸಂಗಡಿಗರು. ಕರಿಯೋ ನಂದು ಹಸರು ಹಳದಿ ನಂದು ಕೆಂಪು ಗಡಿಗೆ ತೊಳೆದ ಎಟ್ಟು